ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:50 ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. प्रधानमंत्री किसान मानधन योजना. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದಾಲ್ಚಿನಿ ಬೆಳೆ ಬೇಸಾಯ ಕುರಿತು ಕೋಲ್ಸಿರಿಸಿ ಸಿದ್ದಾಪುರದ ದಿನೇಶ್ ಗುರುವಯ್ಯ ಗೌಡರ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರೈತರ ಅಂತ ದಿನೇಶ್ ಗುರುವಯ್ಯ ಗೌಡರ್ ಅವರಿದ್ದಾರೆ. ಇವರು ಕುಣಜಿ ಗ್ರಾಮದವರು, ಕೋಲ್ಸಿರಿಸಿ ಹತ್ರ ಬರುತ್ತೆ, ಸಿದ್ದಾಪುರ ತಾಲೂಕಿನಲ್ಲಿ. ವಿಶೇಷವಾಗಿ ಅವರು ದಾಲ್ಚಿನ್ನಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ದಾಲ್ಚಿನ್ನಿ ಬೆಳೆ ಕುರಿತು ಅವ್ರನ್ನ ಈಗ ನಾವು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ದಿನೇಶ್. ನಮಸ್ಕಾರ. ದಾಲ್ಚಿನ್ನಿ ಬೆಳೆ, ಇದ್ರ ಬಗ್ಗೆ ಮುಂಚೆ ನೀವು ಹಾಕೋಕ್ಕಿಂತ ಪೂರ್ವದಲ್ಲಿ ಗೊತ್ತಿತ್ತ ದಾಲ್ಚಿನ್ನಿ ಬೆಳೆ ಏನು ಅಂತ? ಗೊತ್ತಿತ್ತು ಅಂದರೆ ನಮ್ಮ ಈ ಚಂದ್ರಗುತ್ತಿ ಹತ್ರ ನಮ್ಮ ಹೊಸಕಪ್ಪ ಅಂತ ಚಂದ್ರದರ್ಗೌಡ್ರು ಅಂತ ನಮ್ಮ ಅಕ್ಕನ ಕೊಟ್ಟಿದ್ದೇವೆ, ಅವ್ರ ಮನೇಲಿ ಬೆಳೆದಿದ್ರು. ಅದನ್ನು ನೋಡಿ ನಾವು ಈಗ ಒಣ ಬೇಸಾಯಕ್ಕೆ ಬರ್ತತೆ ಅನ್ನಕ ಅನಾನಸಿನ ಜೊತೆ ಹಾಕಿದ್ವಿ ಅದನ್ನ. ಅದು ಹಿಂಗಿಂಗ್ ಮೊಗ್ಗಿಗೆ ಮಾರ್ಕೆಟ್ ಐತಿ, ಎಲೆಗೂ ಮಾರ್ಕೆಟ್ ಐತಿ ಅಂತ ಹೇಳಿದ್ರು ಅವರು. ಹಂಗಾಗಿ ತಂದು ಹಾಕಿದ್ವಿ ಅದನ್ನ. ಅದು ಗೊತ್ತಿದ್ದು ಅಂದ್ರೆ ಅದೇ ಅವ್ರು ಬೆಳೆದದ್ದು ನೋಡ್ಕೊಂಡೆ ನಾವು ಮಾಡಿದ್ದು. ಒಮ್ಮೆಗೆ 200 ಸಸಿಗಳನ್ನ ಅವಾಗ ತಂದಿದ್ದೆ. ಹೌದು. ಎಲ್ಲಿ ತಂದ್ರು ಅದು? ಅವರು ಜಾಗದಲ್ಲಿ ಅವರು ಅನಾನಸ್ ಹಾಕಿದ್ರು. ಅದರಲ್ಲಿ ಬೀಜ ಬಿದ್ದು ಎದ್ದು ಗಿಡ, ಬೀಜ ಬಿದ್ದು ಎದ್ದು ಗಿಡನ ತಂದು ಪ್ಯಾಕೆಟ್ ಹಾಕಿದ್ವಿ, ಒಂದಿಷ್ಟು ನರ್ಸರಿ ಮಾಡಿದ್ವಿ. ಆ ನಂತರ ಬೇರ್ಗುಟ್ಲೆ ಕಿತ್ಕ ಬಂದು ಅದನ್ನ ಹಂಗೆ ನೆಟ್ವಿ, ಅದು ಬರುತ್ತೆ ಅಂದ್ರೆ ಮಳೆ ಇರ್ಬೇಕಾದ್ರೆ ನೆಟ್ವಿ. ಜೂನ್ ಜುಲೈದಲ್ಲಿ ಮಳೆ ಸಣ್ಣಕ್ಕೆ ಬರ್ತಾ ಇರ್ತಾರ, ಆ ಟೈಮ್ ಬಿಸಿಲಾದ್ರೆ ಒಣಗೋಗ್ಬಿಡ್ತಿತ್ತು. ಪ್ಯಾಕೆಟ್ನ ಹಾಕಿದ ಗಿಡಕ್ಕೂ ಅದಕ್ಕೇನು ಸ್ವಲ್ಪ ವ್ಯತ್ಯಾಸ ಏನು ಆಗಿಲ್ಲ. ಈಗ ದಾಲ್ಚಿನ್ನಿ ಹಾಕ್ಬೇಕು ಅಂತೇಳಿದಾಗ ಹೆಂಗ್ ಹಾಕ್ಬೇಕು, ಎಷ್ಟು ಅಂತರದಲ್ಲಿ ಹಾಕ್ಬೇಕು, ಮತ್ತೆ ಆ ಬೆಳೆ ಇಲ್ಲಿ ಒಗ್ಗುತ್ತೋ ಹೇಗೆ, ಮತ್ತೆ ಅದು ಮಾರುಕಟ್ಟೆ ಹೆಂಗೆ ಅದನ್ನೆಲ್ಲ ತಿಳ್ಕೊಬೇಕು ಅಲ್ವಾ? ಅದನ್ನ ತಿಳ್ಕೊಂಡ್ರೆ ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಭಾವನವರಿಂದನೇ ತಿಳ್ಕೊಂಡದ್ದು. ಅವರು ವಾತಾವರಣಕ್ಕೆ ಆಗ್ತತೆ ಅಂದಾಗ ನಮ್ ಸ್ವಲ್ಪ ಮಲ್ನಾಡು, ನಮ್ ಜಾಗ ಏನಿತ್ತು ಸ್ವಲ್ಪ ಅದು ಏರ್ ಜಾಗನೇ, ಸ್ವಲ್ಪ ಎತ್ತರ ಜಾಗನಾಗಿತ್ತು, ಹಂಗ ಆಗ್ಬೋದು ಅನಿಸ್ತು. ಮತ್ತೆ ಅನಾನಸಿನ ಜೊತೆಗೆ ಬೆಳೆಯೋದಲ್ಲ, ಅನಾನಸ್ ಜೊತೆಗೆ ಬಂತದ್ದು, ಹಂಗಾಗಿ ಮಾಡಿದ್ವಿ. ಮಾರ್ಕೆಟೇನು ಅವ್ರು ಇಲ್ಲ ಚೆನ್ನಾಗೈತಿ ಏನು ಬಂದು ಹೋಯ್ತಾರ ಮನೆಗೆ, ನಾವು ರೆಡಿ ಮಾಡಿಟ್ರೆ ಬಂದು ಹೋಯ್ತಾರ ಅಂತ ಹೇಳಿದ್ರು. ಅವಾಗ ಅಡ್ಡಿಲ್ಲ, ಈ ಬೆಳೆ ಅಡ್ಡಿಲ್ಲ ಅನಿಸ್ತು ನಮಗೆ, ಮಾಡಿದ್ವಿ. ಎಷ್ಟೆಷ್ಟು ಅಂತರದಲ್ಲಿ ಹಾಕಿದ್ರಿ? ಅನಾನಸ್ ಹುಳಿ ಅಂತರ ನೋಡಿ ಗಿಡದ ಗಿಡಕ್ಕೆ 13, ಸಾಲಿನ ಸಾಲಿಗೆ 15 ಹಾಕಿದ್ವಿ. ಅದು ನಮಗೆ ಸ್ವಲ್ಪ ಅದಾವಾಗ ಅಂದಾಜು ಆಗಿಲ್ಲ, 10-12 ಹಾಕ್ಬೋದಿತ್ತು, ನಾವು ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಅನುಕೂಲ ಆಗ್ತದಂತ ಹಂಗೆ ಹಾಕಿದ್ವಿ. 10-12 ಹಾಕ್ತಾ ಇದಾರಂತೆ. ಒಂದಿಷ್ಟು ಗಿಡ ಜಾಸ್ತಿ ಜಾಸ್ತಿ ಆಗ್ತಿತ್ತು. ಈಗೇನ್ ತೊಂದರೆ ಇಲ್ಲಲ್ಲ? ತೊಂದರೆ ಏನಿಲ್ಲ, ಯಾಕಂದ್ರೆ ಅದು ನಮ್ಗೆ ಆಗಲಾದಷ್ಟು ಒಳ್ಳೇದ ಗಿಡ. ಎತ್ತರ ಹೋಗೋದನ್ನ ಕಡಿಮೆ ಮಾಡಿದ್ವಿ. ಎತ್ತರ ಹೋಗೋದನ್ನ ಕಡಿಮೆ ಮಾಡುದ? ಏಕೆ ಅಂದ್ರೆ ನಮಗೆ ಕೆಲ್ಸದ ತೊಂದರೆ ಆಗ್ತದಲ್ಲ, ಗಿಡ ಮೇಲೆ ಹೋಗ್ಬಿಟ್ರೆ ಕೊಯ್ಯೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಲ್ಲ. ಅದಕ್ಕೆ ನೀರು, ನೀರಾವರಿ ಬೇಕು, ನೀರಿನ ವ್ಯವಸ್ಥೆ ಬೇಕು, ಮತ್ತೆ ಅದನ್ನ ಬೆಳೆಯುವಂತ ಹಂತದೊಳಗೆ ನಾವು ನಿರ್ವಹಣೆ ಮಾಡೋದು ಕೂಡ ಬಹಳ ಮುಖ್ಯನ. ನಿರ್ವಹಣೆ ಅಂದ್ರೆ ಏನು, ಈ ಎಲೆ ತಿನ್ನೋ ಹುಳ ಸ್ವಲ್ಪ ಇತ್ತು ಅವಾಗ ಗಿಡ 10 ವರ್ಷ, ಅದಕ್ಕೇನು ನಾವು ಮೆಡಿಸಿನ್ ಮಾಡಿಲ್ಲ. ಅಂದ್ರೆ ಗಿಡ ಚೆನ್ನಾಗಿ ಅನಾಸಿನ ಜೊತೆಗೆ ಇದ್ದುದಕ್ಕಾಗಿ ಎದ್ದು ಬಿಡ್ತದ ಅದ್ರ ಗೊಬ್ಬರ ತಗೊಂಡು. ನಿರ್ವಹಣೆ ಏನು ಮಾಡಿಲ್ಲ ನಾವು, ಅಂದ್ರೆ ಮಾಡಬಹುದಿತ್ತೇನ ನಾವು ಅದ್ರ ಬಗ್ಗೆ ಅಷ್ಟೇನು ಇದು ಮಾಡಿಲ್ಲ, ಎದ್ದು ಬಿಡ್ತದ ಅನಾಸಿನ ಜೊತೆಗೆ. ಅಂದ್ರೆ ಅಷ್ಟೊಂದು ಅದಕ್ಕೆ ಇದನ್ನ ಕೊಡಲ್ಲ ನಾವು. ಅನಾನಸಿನ ಜೊತೆಗೆ ಕಾದ್ರ ಕೃಷಿ ಒಳಗೆ ಎದ್ದು ಬಿಡ್ತದೆ. ಅನಾನಸಿನ ಮತ್ತೆ ತೆಗಿತೀವಿ ನಾವು, ಒಂದ್ಸರಿ ಕಟಾವ್ ಮಾಡ್ತೀವಿ, ಇದನ್ನ ಬಿಟ್ಟು ಬಿಡ್ತೀವಿ ಅಲ್ಲೇ, ಹೌದಲ್ಲ. ಆ ನಂತರ ಇದು ಬೆಳ್ಕೋತ ಹೋದಂಗೆಲ್ಲ ಅನಾನಸ್ ಮತ್ತೆ ಹಾಕೋದು ಹಂಗೆಲ್ಲ ಮಾಡಿದ್ರೆ ಇಲ್ಲ. ಅನಾನಸ್ ನಾವು ಹಾಕಿದ್ಮೇಲೆ ಒಂದು 6-8 ವರ್ಷ ಬರ್ತದೆ, ಅದು 6-8 ವರ್ಷದವರೆಗೆ ಬರ್ತಿರ್ತದೆ. ನೀರಾವರಿ ಇದು ಮಾಡಿದ್ವಿ ನಾವು, ಒಂದು 10 ವರ್ಷ ಬಂತು ನಮ್ದದು. ಇದು ಗಿಡ ದೊಡ್ಡ ಆಯ್ತಲ್ಲ, ಅನಾನಸ್ ತೆಗೆದ್ವಿ, ಮತ್ತೆ ಹಾಕಿಬಿಟ್ರೆ ಈ ಅನಾನಸಿನ ಇಳುವರಿ ಕಡಿಮೆ ಆಗ್ತದೆ. ಇದ್ರ ಹನುಕ್ಲಿಗೆ ಅನಾನಸ್ ಹನುಕ್ಲಿಗೆ ಬರೋದಿಲ್ಲ. ಅಂದ್ರೆ ಅದ್ರ ಈ ಮಳೆಗಾಲದಲ್ಲಿ ನಮ್ಮಲ್ಲ ಹಳ್ಳಿ ಭಾಷೆಯಲ್ಲಿ ಹನುಕ್ಲು ಅಂತ, ಅದಕ್ಕೆ ನೀರು ಬಿದ್ದು ಅದ್ರ ಹನಿಕೆ ಅನಾನಸ್ ಬರೋದಿಲ್ಲ, ಕೊಳೆಯುತ್ತೆ. ಹಾ, ಕೊಳೆಯುತ್ತೆ, ಇಳುವರಿ ಕಡಿಮೆ. ಮತ್ತೆ ಏನ್ ಹಾಕಿರಿ ಮಧ್ಯೆ? 4 ವರ್ಷ ಏನೂ ಇರಲಿಲ್ಲ ಅನಾನಸ್ ತೆಗೆದ ಮೇಲೆ. ಈಗ 12ನೇ ವರ್ಷ ನಾವು, 2009 ದಾಲ್ಚಿನಿ ಹಾಕಿದ್ದು, 8 ಅನಾನಸ್, 2008. ಆ ನಂತರ 4-5 ವರ್ಷ ಏನೂ ಇರಲಿಲ್ಲ, ಬರೇ ದಾಲ್ಚಿನ್ನೆ ತೆಗಿತಾ ಇದ್ವಿ. ನೀರಾವರಿ ಪ್ರದೇಶ ಬೇಕೇ ಬೇಕು. ನೀರಾವರಿ ಏನು ಮಾಡದೇ ಹೋದ್ರೆ ನಡೀತೈತಿ, ಅದು ಗಿಡ ಬದುಕ್ಸಕ್ಕೆ 2 ವರ್ಷ ನೀರ್ಬೇಕು ಪ್ರಾರಂಭದಲ್ಲಿ. ಅದನ್ನ ಸಪರೇಟ್ ಆಗಿ ಮಾಡೋದಕ್ಕಿಂತ ಹಿಂಗೆ ಬೇರೆ ಬೆಳೆ ಜೊತೆಗೆ ಮಾಡೋದೇ ಸೂಕ್ತ ಅನಿಸ್ತತಿ. ಇದು ಕರಾವಳಿಗೂ ಬರಬಹುದು ಅಥವಾ ಮಲೆನಾಡಲ್ಲೂ ಬರಬಹುದು, ಬಯಲುಸೀಮೆಯಲ್ಲಿ ಬರಬಹುದು ಹಂಗನ್ಸುತ್ತೆ. ಬಯಲುಸೀಮೆಯಲ್ಲಂತೂ ಒಂದೇ ಬರುತ್ತೆ, ಆದ್ರೆ ಕರಾವಳಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತತೆ. ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಹಾ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ತೇವಾಂಶ ಕಡಿಮೆನೆ ಇರ್ಬೇಕು. ಅಂದ್ರೆ ಕರಾವಳಿಯಲ್ಲಿ ಬರೋದು ಕಷ್ಟ ಐತೆ. ಕಷ್ಟ ಅನಿಸ್ತದೆ ನನಗೆ. ಈಗ ನಮ್ಮಲ್ಲಿ ಇದನ್ನ ನೋಡಿದ್ರೆ, ಯಾಕಂದ್ರೆ ನಾವೇ ಈಗ ಹಳೆ ತೋಟದಲ್ಲಿ ಹಾಕಿದ್ದೇವೆ, ಅದಿಷ್ಟು ಇಳುವರಿ ಬರ್ತಾ ಇಲ್ಲ. ಎಷ್ಟು ವರ್ಷಕ್ಕೆ ಇದು ಇಳುವರಿ ಕೊಡಕ್ಕೆ ಪ್ರಾರಂಭ ಮಾಡುತ್ತೆ? ನಮ್ದು ಅನಾನಸಿನ ಜೊತೆಗೆ ಇರೋದಕ್ಕಾಗಿ 4 ವರ್ಷಕ್ಕೆ ಬಂತು. 4 ವರ್ಷಕ್ಕೆ ಬೆಳೆ ಶುರು ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಹುಸಿ ಪೈರು ಅಂತವಲ್ಲ, ಆ ರೀತಿ ಒಂದು 200 ಗಿಡಕ್ಕೆ ನಮ್ದೊಂದು 10,000 ರೂಪಾಯಿ ಬಂತು ಆ ವರ್ಷ. ಆಮೇಲೆ ವರ್ಷ ವರ್ಷ ಹೆಚ್ಚಾಗ್ತಾ ಹೋತು, ಒಂದು 50 ಕೆಜಿ, 1 ಕ್ವಿಂಟಲ್ ಹಿಂಗೆ ಹೆಚ್ಚಾಗ್ತಾ ಹೋತು. ಅಷ್ಟು ಹೆಚ್ಚಾದ್ಮೇಲೂ ಮಧ್ಯೆ ಒಂದೊಂದು ವರ್ಷ ಮತ್ತೆ 2 ಕ್ವಿಂಟಲ್ ಬಂದ ಅಂದ್ರೆ ಮತ್ತೆ 1 ಕ್ವಿಂಟಲಿಗೂ. ಅಂದ್ರೆ ಈ ವಾತಾವರಣದ ಹೆಚ್ಚು ಕಡಿಮೆ ಆದ್ಮೇಲೆ ಹಿಂದೆ ಮುಂದೆ ಆಗ್ತದೆ ಬೆಳೆ, ಅದು ಈ ಉಳಿದ ಬೆಳೆ ಹಂಗೆ ಆ ರೀತಿ ಆಯ್ತು. ಅಂದ್ರೆ ಪ್ರತಿ ವರ್ಷ ಇಳುವರಿ ಹೆಚ್ಚಾಕುವಂತ ಹೋಗುತ್ತೆ, ಯಾಕಂದ್ರೆ ಗಿಡ ಬೆಳೆಯುತ್ತೆ. ಗಿಡ ಬೆಳೆದ ಬೆಳೆದಂಗೆ ಇಳುವರಿ ಜಾಸ್ತಿ. ಮತ್ತೆ ಒಣ ಬೇಸಾಯ ಅಲ್ಲ ಇದು, ನೀರು ಕೊಟ್ಟು ಇಳುವರಿ ಜಾಸ್ತಿ ಇರ್ಬೋದು. ನೀರಿಲ್ದಂಗೆ ಬೆಳೀತಾ ಇದ್ದಾರೆ, ನಮ್ಮ ಮಕ್ಕಳ ಮೇಲೆ ನೀರಿಲ್ದಲೇ ಬೆಳೀತಾ ಇದ್ದಾರೆ. ಅವ್ರು ಅನಾನಸಿಗೆ ನೀರು ಕೊಟ್ಟಿರಲಿಲ್ಲ, ನಾವು ಅನಾನಸಿಗೆ ನೀರು ಕೊಟ್ಟಿದ್ವಿ. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 3 ವರ್ಷ ನೀರು ಹಾಕಿ ಬೆಳೆಸಿದ್ರು ಅವರು ಪ್ರಾರಂಭದಲ್ಲಿ, ಅನಾನಸಿನ ಜೊತೆಗೆ ಹಾಕಿದ್ರು. ಒಂದು ಬೇಸಿಗೆ ಅವ್ರು ನೀರು ಹಾಕಿದ್ರು ಗಿಡಗಿಡಕ್ಕೆ. ಅಂದ್ರೆ ಕೆಲವೊಂದಿಷ್ಟು ಬೆಳೆಗಳು ಇರ್ತವೆ, ಮಾವು ಇರುತ್ತೆ, ಅದಕ್ಕೆ ನೀರಾವರಿ ಬೇಕಾಗಿಲ್ಲ, ಅದು ಕೂಡ ಒಣ ಬೇಸಾಯದಲ್ಲಿ ಬೆಳೆಯುವಂತದ್ದು. ಅಲ್ಲಿ ಕೂಡ ನಾವು ದೊಡ್ಡದಾದ್ಮೇಲೆ ನೀರು ಕಟ್ಟಬೇಕಾಗಿಲ್ಲ, ಯಾಕಂದ್ರೆ ಭೂಮಿಯಲ್ಲಿ ಇರುವಂತ ತೇವಾಂಶವನ್ನ ಹೀರ್ಕೊಂಡು ಬೆಳೀತಾ ಇರ್ತವೆ. ಇದು ಅಂತ ತಳಿನ ಇರಬೇಕು, ಇದು ಅಂತ ತಳಿನ ಅಲ್ವಾ, ಇದಕ್ಕೆ ಏನು ನೀರು ಕೊಡ್ಲೇಬೇಕು ಅನ್ನೋದಿಲ್ಲ. ಆದ್ರೆ ಇದು ಹೂ ಕಟ್ಟ ಟೈಮ್ಗೆ, ಮಿಡಿ ಕಚ್ಚ ಟೈಮಿಗೆ ನೀರು ಇದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ಬೋದು ಅಂತ ನಂದೊಂದು ಅನುಭವ. ಯಾಕಂದ್ರೆ ಹೋದರ್ಶನೂ ನಮ್ದು ಚೆನ್ನಾಗ್ ಬಂತು, ಈ ವರ್ಷನೂ ಹೋದರ್ಶಿಗಿಂತ ಚೆನ್ನಾಗಿತ್ತು. ಮಾಡಿದ್ರೆ ಈ ತೂಕದಲ್ಲಿ ಜಾಸ್ತಿ ಬರ್ಬೋದು ಅನ್ನೋದು ನನಗೆ ಅನಿಸ್ತೈತಿ. ಅದನ್ನ ಪ್ರಯೋಗ ಮಾಡಿ ನೋಡಿ, ಒಂದು 10 ಗಿಡಕ್ಕೆ ಅಂದ್ರೆ ನೀರು ಬಿಡದಂಗೆ ಮಾಡಿ, ಒಂದು 10 ಗಿಡಕ್ಕೆ ನೀರನ್ನ ಕೊಟ್ಟು ಅದ್ರ ಮೇಲೆ ತೆಳ್ಳಗೆ ಏನಾದ್ರು ಸಾವಯವ ಪದಾರ್ಥವನ್ನ ಹರಡಿದ್ರೆ ತಂಪು ಜಾಸ್ತಿ ಆಗಿ ಉಳ್ಕೊಳ್ಳುತ್ತೆ, ಬಹಳ ದಿನ ಉಳ್ಕೊಳ್ಳುತ್ತೆ. ಅಲ್ಲಿ ಏನಾದ್ರೂ ಇಳುವರಿ ಜಾಸ್ತಿ ಆಯ್ತು ಅಂದ್ರೆ ಬೇರೆ ಗಿಡಕ್ಕೂ ಕೂಡ ಆ ಪ್ರಯೋಗವನ್ನ ಮುಂದುವರಿಸಬಹುದು. ನಮ್ದು ಏನಂದ್ರೆ ತೇವಾಂಶ ಹೋಗೋದೇ ಇಲ್ಲ ಈಗ ಅಡಕ್ಕಿರೋದು ಇರೋದಕ್ಕಾಗಿ, ಮತ್ತೆ ಈ ಸ್ವಲ್ಪ ಹುಲ್ಲು ಕ್ಲೀನ್ ಮಾಡೋದಲ್ಲ ನಾವು, ಹಂಗಾಗಿ ತೇವಾಂಶ ಏನು ಹೋಗೋದಿಲ್ಲ. ತಂಪಿರೋ ಭೂಮಿಯಲ್ಲಿ ಅದು ನೀರು ಕೊಡದೋ ಹೋದ್ರೂ ಬರ್ತದೆ, ಏನು ತೊಂದರೆ ಇಲ್ಲ. ಬರುತ್ತೆ. ನೀವು ಅನುಮಾನ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಆಗ್ಬೋದು ಏನೋ ಅಂತೇಳಿ ನನಗೆ ಅನ್ಸುತ್ತೆ ಅಂತೇಳಿ ಅನುಮಾನ ಹೋಗ್ಬಿಡುತ್ತೆ ನೀವು ಪ್ರಯೋಗ ಮಾಡಿದಾಗ. ಹೌದಲ್ಲ, ಈಗ ಮಧ್ಯೆ ಅಡಿಕೆ ಹಾಕಿರಿ ಇಲ್ಲಿ. ಈಗ ಹಾಕಿದೆ. ಈಗ ಅಡಿಕೆ ಹಾಕೋದ್ರಿಂದ ಈ ಬೆಳೆಗೆ ತೊಂದರೆ ಆಗುತ್ತೆ, ಯಾಕಂದ್ರೆ ಇದು ಬಿಸಿಲನ್ನು ಬಯಸಿ ಬೆಳೆಯುವಂತ ಬೆಳೆ. ಅದು ಅಡಿಕೆ ಹಾಕೋದಕ್ಕೂ ಒಂದು ಕಾರಣ ಆಯ್ತು ನಮ್ಗೆ, ಅದು ಇದಕ್ಕೆ ಕೆಲಸಗಾರರು ಬಹಳ ಬೇಕು, ಆ ಟೈಮಿಗೆ ಜಾಸ್ತಿ ಬೇಕು. ಅದು ಮೊಗ್ಗು ಸ್ವಲ್ಪ ತುದಿಯಿಂದ ಸ್ವಲ್ಪ ಮಕ ಇಷ್ಟು ಹೊಂಡತತಿ ಬೀಜದ್ದು, ಆ ಬೀಜ ಹೊಂಟು ದಪ್ಪ ಆಗೋದ್ರೊಳಗೆ ನಾವು ಕೊಯ್ಬೇಕದ್ನ. 20 ದಿವಸ ಶುರು ಮಾಡಿದ ನಂತರ 20 ದಿವಸೊಳಗೆ ಮುಗಿಸ್ಬೇಕದ್ನ ಕೊಯ್ದು. ಅವಾಗ ಏನಾಗ್ತೈತಿ, ನಮ್ಗೆ ಎಷ್ಟು ಜನ ಇದ್ರು ಕಡಿಮೆನೆ, 15-20 ಜನ ಬರ್ತಾರೆ ನಮ್ಗೆ, ಆದ್ರೂ ಕಡಿಮೆ ಆಗ್ತೈತಿ, ಮೊಗ್ಗು ದಪ್ಪ ಬಿಡ್ತದೆ ನಮ್ಗೆ. ಒಂದು ಗಿಡ ಬಿಡಿಸ್ಲಿಕ್ಕೆ ಒಬ್ಬರಿಗೆ ಸಾಕಾಗಿದ್ದೆ ನಾನು? ಸಾಕಾಗಲ್ಲ, ನಮ್ದು ಒಟ್ಟೊಂದು 14-15 ಜನ ಇದ್ರೆ ಒಂದು ದಿವಸಕ್ಕೆ ಒಂದು 5 ಗಿಡ ಮಾಡಬಹುದು, 4-5. ಅದು ಮೊಗ್ಗು ಜಾಸ್ತಿ ಇದ್ರೆ ಮಾತ್ರ ನಮ್ಗೆ ತರಿಯೋದಕ್ಕೆ ಟೈಮ್ ಜಾಸ್ತಿ ಬೇಡ. ಕೆಲವು ಗಿಡ ಕಡಿಮೆ ಇರ್ತದಲ್ಲ, ಅವಾಗ 3-4 ಗಿಡನೇ ಆಗದ್ ಕಷ್ಟ. ಇದು ಕಟಾವು ಒಮ್ಮೆಗೆ ಬರ್ತಾ, ಇವತ್ತು ಒಂದು ವಾರದೊಳಗೆ ಒಂದಿಷ್ಟು, ಮುಂದಿನ ವಾರಕ್ಕೆ ಒಂದಿಷ್ಟು, ಇನ್ನೊಂದು ವಾರಕ್ಕೆ ಒಂದಿಷ್ಟು, ಹಂಗಂದ್ರೆ ಅದು ಒಂದೇ ಸರಿ ಬಂದಿರ್ತತಿ, ಸ್ವಲ್ಪ ತೆನೆ ಬರೋದು ಹಿಂದೆ ಮುಂದಾಗಿರ್ತತಲ್ಲ. ಅವಾಗ ಏನ್ ಮಾಡ್ತೇವಪ್ಪ, ನಾವು ಇಡೀ ನಮ್ದು ಜಾಗನ ಸುತ್ತಾಡಿ ಯಾವ್ದು ಜಾಸ್ತಿ ಬೆಳೆದತ್ತ ಅದನ್ನ ಕಟಾವ್ ಮಾಡ್ಕೊಂತ ಹೋಗ್ತೇವೆ, ಜಾಸ್ತಿ ಬೆಳೆದನ್ನ ಮೊದ್ಲು ಕಟಾವ್ ಮಾಡ್ತೇವೆ. ಮತ್ತೆ ಇದರಲ್ಲಿ ಏನ್ ತೊಂದರೆಗಳು ಅಂದ್ರೆ ರೋಗ ರುಜಿನ ಕೀಟ ಅಂತ? ರೋಗ ರುಜಿನ ಅಂದ್ರೆ ಅದೇ ಅದೊಂದು ಕಾಂಡ ಕೊರೆ ಒಂದು ಹುಳ, ಒಂದು ಅದೇ ಹುಳನೇ ಒಂಥರ ಈ ಕಡ್ಡಿ ಬಲೆ ಟೈಪ್ ಮಾಡಿ ಅದ್ರೊಳಗೆ ಒಂಥರದ ಹುಳ ಇರ್ತತಿ, ಅದೇ ಕೆಳಗ್ ಬೋರರ್ ಆಗೋದು ಅಂತ ಅನಿಸ್ತೈತಿ ನನಗೆ. ಒಂದು ವರ್ಷ ನಾವು ಅದನ್ನು ಮಾಡಿದ್ವಿ, ಫುಲ್ಲು ಗಿಡ ತುಂಬಾ ಬಲೆ ಕಟ್ಟಿಬಿಟ್ಟಿತ್ತು, ಅದನ್ನ ತೆಗೆದು ಗೊಬ್ಬರ ಚೀಲದ ಹಾಕಿ ಸುಟ್ಟಿವಿ. ಒಂದು ವರ್ಷ ಹಂಗೆ ನೀರಿಗೆ ಬಿಟ್ವಿ, ಅಂದ್ರೆ ಅದ ಉಳಿದೊಂದು ಆಗ್ಬೋದನ ಅಂತ. ಕಳೆದ ವರ್ಷದಿಂದ ಸ್ವಲ್ಪ ಈ ಬೋರರ್ ಕಡಿಮೆ ಆಗೈತೆ ಅನಿಸ್ತೈತಿ ನನಗೆ. ಒಂದ್ಸರಿ ಬೋರರ್ ಬಂತಂದ್ರೆ ಗಿಡ ಸತ್ತ ಹೋಗುತ್ತಾ ಅಥವಾ ಬದುಕೊಳ್ಳುತ್ತ? ಏನಿಲ್ಲ, ನಮ್ದೀಗ ಒಂದು 6-7 ವರ್ಷದಿಂದ ಬೋರರ್ ಐತಿ, ಒಂದ್ 2 ಗಿಡ ಸಾಯ್ತು, ಬಾಕಿ ಗಿಡ ಒಣಗಿದ್ರು ಬಿಡದಂತ ಮತ್ತೆ ಹೇಳ್ತದ. ಏನು ಉಪಚಾರ ಮಾಡಿದ್ರಿ ಅದಕ್ಕೆ ಆರೋಗ್ಯಕ್ಕ? ಆರೋಗ್ಯಕ್ಕ ಅದು ಏನು ಮಾಡಿಲ್ಲ ನಾವು, ಅದೇ ಒಂದ್ ವರ್ಷ ಅದನ್ನ ಹಾಕಿದ್ವಿ. ಇದು ಈಗ ಕಳೆದ ವರ್ಷ ಅವರು ಒಬ್ರು ಲೆಕ್ಚರ್ ಬಂದವ್ರು ಹೇಳಿದ್ರು, ಅದೊಂದು ಇನ್ ಪ್ರಯೋಗ ಮಾಡಿ ನೋಡ್ಬೇಕು. ಮಾಡಿಲ್ಲ ಇನ್ನು. ಯಾವ್ದೋ ರಾಸಾಯನಿಕ ಹಾಕಿದ್ವಿ, ಮೆತ್ತಿದ್ವಿ, ಅದನ್ನು ಕೂಡ ಅದು ಅದು ಆಗಿಲ್ಲ. ಅದೇ ಈ ತಿಮೇಟು ಪೊರೇಟ್ ಅಂತ ಬರುತ್ತಲ್ಲ, ಅದನ್ನೇ ಹಾಕಿದ್ವಿ. ಅದನ್ನ ಆ ಹೋಲ್ ಒಳಗೆ ಹಾಕಿ ಅದು ಕೆಳಗ್ ಬರಬಾರ್ದು ಅಂತ ಮಣ್ಣಿನ ಪೇಸ್ಟ್ ಮಾಡಿ ಹಚ್ಚಿದ್ವಿ ಅದಕ್ಕೆ ಆ ಹೋಲಿಗೆ. ಮಾರನೇ ದಿವಸನೇ ಆ ಮಣ್ಣು ತಗೊಂಡ್ ಬಂದ್ಬಿಡ್ತ ಹುಳ, ಅದ್ರ ವಾಸನೆಗೂ ಸಹ ಇಲ್ಲ. ಈ ದಾಲ್ಚಿನ್ನಿನೂ ಬಹಳ ಸುಟಿ ಇದು, ಅದು ಯಾವ ರೀತಿ ಹುಳ ಅಂತಾನೆ ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ತೈತಿ. ಈಗ ಅದನ್ನು ಗಟ್ಟಿ ಮತ್ತು ಬಹಳ ಸುಟಿ ಅಂತ ಅಂತಾರಲ್ಲ, ಒಂಥರ ಘಾಟಿನೂ ಇದಲ್ಲ ಅದು. ಹೌದು, ಅದನ್ನ ಈಗ ನಾವು ತಿಂದ್ರೆ ಬಾಯಿ ಅಂತಾರ ಉರಿ ಉರಿ ಆಗ್ತತಿ, ಅದು ಕಾಂಡಾನೆ ಪರಿಚಯ ತಿಂದಾಗ ಅಲ್ಲಿ ಇನ್ನೂ ಮತ್ತೆ ಘಾಟಿನ ವಶ ಇರ್ತತಿ. ಎಲ್ಲ ಗಿಡಕ್ಕೂ ಆಗುತ್ತೋ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ 60-70% ಗಿಡಕ್ಕೆ ಐತದೆ. ಮತ್ತೆ ನೀವು 60-70% ಅಂತ ಹೇಳಿದ್ರೆ, ಇರುವ 200 ಗಿಡದಲ್ಲಿ 100-120 ಗಿಡಕ್ಕೆ ಬಂತು ಅಂತ ಹೇಳಿದ್ರೆ, ಮತ್ತೆ ಇಳುವರಿಯಲ್ಲಿ ಹೆಚ್ಚು ಕಡಿಮೆ ಆಗುವುದು, ಗಿಡ ಒಣಗುವುದು ಆಗಿಲ್ಲ. ಅದೇ ಒಂದು ಇಷ್ಟು ವರ್ಷಕ್ಕೆ ನಮಗೊಂದು 2 ಗಿಡ ಸತ್ತದ್ದು, ಹಂಗೇನಾಗಿಲ್ಲ. ಅದನ್ನ ಆ ರೀತಿ ತಿರಸ್ಕರಿಸಿ ಸುಮ್ಮನೆ ಇದ್ದು ಬಿಡ್ಬಹುದಾ ಹಂಗಾದ್ರೆ? ಅಂತ ಏನು ಎಫೆಕ್ಟ್ ಆಗಲ್ಲ ಅನಿಸ್ತದೆ ನನಗದು ಅದರಿಂದ. ಆದ್ರೆ ಯಾವ್ದಾದ್ರು ಒಂದು ಔಷಧಿ ಮಾಡ್ಕೊಂಡ್ರೆ ಒಳ್ಳೇದೇ ಮಾಡ್ಬೇಕು. 700 ಗಿಡದಲ್ಲಿ ಇಳುವರಿ ಪ್ರತಿ ವರ್ಷ ಹೆಚ್ಚಂಕೋತ ಬಂದಿದ್ದೇವೆ ಅಷ್ಟು ಅಷ್ಟೇ ಇದೆಯಾ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದು ಜಾಸ್ತಿ ಆಗ್ತಾನೆ ಬಂದಿತ್ತು, ಮಧ್ಯೆ ಒಂದ್ 2 ವರ್ಷ ಬಹಳ ಡೌನ್ ಆಯ್ತು. 2 ಕ್ವಿಂಟಲ್ ಬಂದಿದ್ದು 1 ಕ್ವಿಂಟಲ್ ಮಗ್ಗಿ ಬಂತು, ಮತ್ತೆ ಈ ಕಳೆದ ವರ್ಷದಿಂದ ಗಿಡಕ್ಕೆ 1 ಕೆಜಿ ಬರ್ತಾ ಐತಿ. ಅಂದ್ರೆ 700 ಕೆಜಿ ಬರ್ತೈತಿ, ಕಳೆದ ವರ್ಷ ಬಂದೈತಿ. ಇನ್ನು ಜಾಸ್ತಿ ಆಗ್ಬೋದು ಅನ್ಸುತ್ತೆ, ಈ ವರ್ಷ ಜಾಸ್ತಿ ಆಗ್ಬೋದು ಅನ್ಸೈತಿ. ನನ್ನ ಅಂದಾಜ ಪ್ರಕಾರ ಒಂದ್ 2.5-3 ಕ್ವಿಂಟಲ್ ಆಗ್ಬೋದು ಅನಿಸ್ತೈತಿ ಈ ವರ್ಷ. ಅಂದ್ರೆ ಚೆನ್ನಾಗಿ ಈಗ ಮಿಡಿ ಆಗ್ತಾ ಐತಿ ಈಗ, ಆದ್ರೆ ಇನ್ನು ಮೇಲೂ ಉದುರ ಸಾಧ್ಯತೆ ಐತೆ, ಇನ್ನು ಸ್ವಲ್ಪ ದಪ್ಪ ಆಗಲಿವರಿಗೂ ಉದುರುತ್ತೆ. ಉದುರಿದ್ದನ್ನ ಅದು ಬೆಳಿಬೇಕು, ಅದೇನಿಲ್ಲ ಅಂತಾರ ಈ ಗೇರು ಮಾವಿನ ತೆನೆ ಬಿದ್ದಂಗೆ ಕರ್ರಗಾಗಿ ಬಿಡ್ತದೆ ಕಪ್ಪಾಗಿ, ಏನು ಬರಲ್ಲ. ರೇಟ್ ಹೆಂಗ ಇದೆ ಮಾರಾಟ ಮಾರುಕಟ್ಟೆ? ಮಾರುಕಟ್ಟೆ ಅಂದ್ರೆ ಈಗೆಲ್ಲ ಬಹಳ ಚೆನ್ನಾಗೈತೆ. ನಾವು ಸ್ಟಾರ್ಟಿಂಗ್ ಅದ 550 ರಂಗು ಕೆಜಿ ಕೊಟ್ಟಿದ್ವಿ, ಅವಾಗ ನಮ್ದು ಏನೊಂದು 70 ಕೆಜಿ 80 ಕೆಜಿ 1 ಕ್ವಿಂಟಲ್ ಬರೋದು. ಈಗ 3 ವರ್ಷದಿಂದ 800-1,000 ಕಳೆದ ವರ್ಷ 1,300 ರಂಗ್ ಕೊಟ್ಟಿದ್ವಿ. ಅದ್ರಲ್ಲಿ ಲೇಬರ್ ಚಾರ್ಜು ಹಂಗೆ ಆಗ್ತಾ ಐತಿ. ನಾವು ಸ್ಟಾರ್ಟಿಂಗ್ 550 ರಂಗ್ ಕೊಟ್ವಿ ಅಂದ್ರೆ ಅವಾಗ ಅಲ್ಲಿಗೆ 100 ರೂಪಾಯಿ ಒಳಗಿತ್ತು, ಈಗ 200 ರೂಪಾಯಿ ಆಳು ಹೆಣ್ಣಾಳು ಸಣ್ಣ ಮಕ್ಕಳೆಲ್ಲ ಬರ್ತಾವ ರಜೆ ಇದ್ದಾಗ ಕುತ್ಕೊಂಡು ಮಾಡೋ ಕೆಲಸ ಅಲ್ಲ ತಂಪ್ಲಲ್ಲಿ. ಅಂದ್ರೆ ಕುಂತ್ಕೊಂಡು ಮಾಡೋದು ಅಥವಾ ಗಿಡಕ್ಕೆ? ಅದು ಗಿಡಕ್ಕೆ ಮುರಿಯೋರು ಬೇರೆ ಇರ್ತಾರೆ, ಒಂದ್ 2-3 ಜನ ಏಣಿ ಹಾಕಿ ಮುರಿತೀವಿ ಅದನ್ನ. ಒಂದು ಗಿಡಕ್ಕೆ ಒಂದು 3 ಸೈಡರ ಏಣಿ ಹಾಕ್ಬೇಕು, 3 ಸೈಡ್ ಹಾಕೊಂಡು ಅದು ಕೆಳಗಡೆ ಈ ತಾರ್ ಪತ್ರೆ ಇಂಥವು ಹಾಕೊಂಡು ಅದಕ್ಕೆ ಮುರಿದು ಹಾಕಿ ಆ ಆಳಿದ್ದಲ್ಲಿ ಒಯ್ದು ಕೊಡ್ತಾರ ಅವರು ಗಂಡಾಳ. ಹಾ, ಆ ಗಿಡದ ಬುಡಕ್ಕೆ ಮಾಡ್ಬೋದು 4-4 ಜನ. ಅದು ಸ್ವಲ್ಪ ತಂಪ್ಲು ಬೇಕಲ್ಲ, ಬಿಸಿಲು ಜಾಗಲ್ಲ ಅದು. ನೆಲ್ಲಿ ಎಲ್ಲಿರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಗಿಡ, ಅದರಲ್ಲೂ ಮಗ್ಗು ಬರದೇ ಗಿಡ ಇತ್ತು ನಮ್ದೊಂದು ಐದಾರು ಗಿಡ, ತೆನೆ ಬಹಳ ಬರ್ತೈತಿ ಮಗ್ಗನಿಲ್ಲ ಅದ್ರ. ಅದು ಏನ್ ಮಾಡ ಅದು ಕೇಳಿದ್ರು ಈ ಹೃದಯ ಅಂತಾರವ್ರು, ನಾವು ತೋಟಗಾರಿಕೆಯಲ್ಲಿ ಬಂದಾಗ ಕೇಳಿದ್ವಿ, ಎಲ್ಲದ್ರಲ್ಲೂ ಸ್ವಲ್ಪ ಇದೆ ಇರ್ತದಲ್ಲ ತೋಟದಲ್ಲಿ ಗಂಡು ಗಿಡ ಅಂತಾರ, ಆ ಟೈಪ್ ಒಂದು ಐದಾರು ಗಿಡ ಐತಿ. ಹೂ ಬಿಡುತ್ತದ, ಹೂ ಬಹಳ ಬಿಡುತ್ತದ, ನಿಲ್ಲದಲ್ಲ ಪೂರ್ತಿ ಉದುರಿ ಹೋಗ್ಬಿಡ್ತದೆ. ಅಂದ್ರೆ ಕೆಲವೊಂದಿಷ್ಟು ಹೂವಲ್ಲಿ ಗಂಡು ಹೆಣ್ಣು ಎರಡು ಹೂಗಳು ಇರ್ತಾವ, ಅದಕ್ಕೇನು ಪರಾಗಸ್ಪರ್ಶ ಆಗೋದಿಲ್ಲ, ಒಟ್ಟು ಏನಾಗ್ತದ ಗೊತ್ತಿಲ್ಲ, ಬರೀ ಗಂಡು ಹೂ ಇರ್ಬೋದು. ಅಂದ್ರೆ ಟೊಂಗೆ ಮುರಿತಿರಲ್ಲ ನೀವು, ಮುರಿದಾಗ ಹಿಂಗೇ ಮುರಿಬೇಕು, ಇಷ್ಟೇ ಕಟ್ ಮಾಡಬೇಕು, ಇಲ್ಲೇ ಕಟ್ ಮಾಡಬೇಕು, ಹಂಗೇನು ಇರ್ತ ಹಂಗೇನಿಲ್ಲ. ಆದಷ್ಟು ಕಡಿಮೆ ಕಟ್ ಮಾಡಿದ್ರೆ ಒಳ್ಳೇದು. ಮೊದಲು ನಮ್ಗೆ ಅನುಭವ ಇರಲಿಲ್ಲ, ಅದು ಒಂದು ಒಂದೂವರೆ ಅಡಿ ಮೇಲ್ ಕಟ್ ಮಾಡಿಬಿಡ್ತಿದ್ವಿ, ಅದು ಮೊದಲು ಹಂಗೆ ಮಾಡಿದ್ದೆ ಒಳ್ಳೇದಾಯ್ತು, ಗಿಡ ಮೇಲೆ ಹೋಗೋದು ಕಡಿಮೆ ಆಯ್ತು, ನಮ್ಮ ಕೆಲಸಕ್ಕೆ ಅನುಕೂಲ ಆಯ್ತು. ಆ ಸೊಪ್ಪು ಜಾಸ್ತಿ ತೆಗಿಯೋದಾರೆ ಉದ್ದ ಮಾಡಿದ್ರೆ ಒಳ್ಳೇದು, ನಮಗೆ ಸೊಪ್ಪಿಗೂ ರೇಟ್ ಐತಲ್ಲ. ಆದ್ರೆ ಈಗ ಮೂರು ವರ್ಷದಿಂದ ಸೊಪ್ಪಿಗೆ ಒಳ್ಳೆ ರೇಟ್ ಇಲ್ಲ, ಒಯ್ಯಕ್ ಬರೋರು ಬಿಟ್ಬಿಟ್ರು, ನಮ್ಗೆ ಈ ಮಗ್ಗು ಬೆಳೆಯಕ್ಕೆ ಹಿಡಿದ್ಬಿಡ್ತು, ಹಂಗಾಗಿ ಸೊಪ್ಪು ಮಾಡಕ್ ಹಿಡಿದ್ಬಿಟ್ಟು ಇದು ಬೆಳೀತೈತಲ್ಲ ಅಂತೇಳಿ ಸೊಪ್ಪು ನಾವು ಮಾಡದ್ ಬಿಟ್ಟಿವಿ, ಅದನ್ನ ನಾವು ಅಡಕಿಗೆ ಮುಚ್ಚಕ್ ಹಿಡಿದ್ಬಿಟ್ವಿ. ಅಂದ್ರೆ ನಮ್ಗೆ 20-25 ರೂಪಾಯಿ ಎಲ್ಲ ರೇಟ್ ಕೇಳಕ್ ಹಿಡಿದ್ರು ಸೊಪ್ಪನ್ನ, ಅದ್ ನಮ್ಗೆ ವರ್ಕೌಟ್ ಆಗಲ್ಲ, ಕೆಜಿಗೆ ಒಣಿಸಿ ಕೊಡ್ಬೇಕು ಅದನ್ನ, ಅದು ಮುಗ್ಗಬಾರ್ದು ಮತ್ತೆ ಸೊಪ್ಪು. ಒಂದೇ ದಿವಸ ಬಿಸಿಲಿಗೆ ಒಣಸಿ, ಬಿಸಿಲಿಗೆ ಒಣಗಿಸಿದ್ರೆ ಒಂದೇ ದಿವಸ ಬಿಸಿಲಿಗೆ ಒಣಸಿ ಮತ್ತೆ ತಂಪ್ಲಲ್ಲಿ 3 ದಿನ ಇಡಬೇಕು. ಅಂದ್ರೆ ಅದಕ್ಕೊಂದು ಹದ ಬರುತ್ತೆ. ಹಾ, ಅಂದ್ರೆ ಅದು ಕಪ್ಪ ಆಗ್ಬಾರ್ದು, ಎಲೆ ಎಲೆ ಕಪ್ಪಾದ್ರೆ ಅರ್ಧ ರೇಟ್ ಅದಕ್ಕೆ. ಮತ್ತೆ ಎದಕ್ಕೆ ಬರ್ತಾರೆ ಅದನ್ನ? ಅಡಿಗೆಗೆ ಬಳಸ್ತಾರೆ, ಅಡಿಗೆಗೆ ಬಳಸ್ತಾರೆ. ಅದು ಪೌಡರ್ ಆಗಿ ಹೋಗ್ತದಂತೆ, ಎಲೆ ಈ ಫ್ಯಾಕ್ಟ್ರಿಗಳಲ್ಲಿ ಪೌಡರ್ ಮಾಡಿ ಅದ್ ಮಸಾಲೆಗೆ ಕಳಿಸ್ತಾರ. ಸಾಂಬಾರ್ ಬೆಳೆನೇ ಇದು. 25 ರೂಪಾಯಿ ಕೆಜಿ ಅಂತ ಹೇಳಿದ್ರೆ, ನೀವ್ 200 ಗಿಡ ಆ ರೀತಿ ಬಿಡಿಸಿದಾಗ ಕಟಾವ್ ಮಾಡಿದಾಗ ಎಷ್ಟು ನಿಮ್ ಕ್ವಿಂಟಲ್ ಗಟ್ಟಲೆ ಬರ್ತೇ ಎಲೆ? ಹೌದು, ಅಷ್ಟೇನು ವರ್ಷ ನಾವು ಬಹಳ ಎಲೆ ತೆಗೆದಾಗ ಒಂದು 12 ಕ್ವಿಂಟಲ್ ಸಿಕ್ಕಿತ್ತು. ನಾವು ಬೇರೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿವಿ ಇಡೀ ಪ್ಲಾಟ್ನ. ಆ ವರ್ಷ ಅವರು ಇಡೀ ಗಿಡನು ಎಲೆ ತೆಗೆದ್ರು, ಏನು ಇಲ್ದಂಗೆ ಕ್ಲೀನ್ ಆಗಿ ತೆಗೆದ್ಬಿಟ್ರು. ಆ ವರ್ಷ ಅವ್ರಿಗೆ ಒಂದು 20 ಕ್ವಿಂಟಲ್ ಸಿಕ್ತು. ಅವಾಗೆಲ್ಲ ರೇಟ್ ಬಹಳ ಚೆನ್ನಾಗಿ, ನಾವು 12 ಕ್ವಿಂಟಲ್ ಮಾಡಿದಾಗ 40-45 ರೂಪಾಯಿ ಕೊಟ್ಟಿದ್ವಿ. ಮತ್ತೆ 25 ಅಂದ್ರು ನಿಮಗೆ ಯಾವ ರೀತಿ ಲಾಸ್? ಒಂದ್ ವೇಳೆ ನೀವು ಅದನ್ನು ಸರಿಯಾಗಿ ಒಣಗಿಸಿ ಕೂಡಿಸಿಟ್ಟು ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಗೀಟಲ್ಲು ಹೇಗೆ? ಹಾ, ಗೀಟಲ್ಲ ಗೀಟಲ್ಲ ಅನ್ನಂತಕ್ಕಿಂತ ಜನ ಕಡಿಮೆ ಆಗ್ಬಿಡ್ತಾರೆ, ನಮಗೆ ಕೆಲಸಗಾರರು ಕಡಿಮೆ ಆಗೋದಕ್ಕಾಗಿ. ಈಗ ಆ ಮೊಗ್ಗು ಹಿಂಗೆ ಒಂದು ಹೆಣೆ ತರ್ಕೊಂಡು ಮೊಗ್ಗು ತರದು ಸೊಪ್ಪು ತರಿಬೇಕು ಅವರು, ಅವಾಗ ಏನಾಗ್ತತಿ ಅದನ್ನು ಎರಡು ಕೆಲಸ ಮಾಡಕ್ ಹಿಡಿದ್ಬಿಟ್ರೆ ಮೊಗ್ಗು ಬೆಳೆದೋಗ್ಬಿಡ್ತದೆ. ಮೊಗ್ಗಿಗೆ ಒಳ್ಳೆ ಬೆಲೆ ಐತಲ್ಲ, ಹಂಗ ನಾವು ಅದನ್ನ ಮಾಡೋದ್ ಬಿಟ್ವಿ. ಕೆಲಸಗಾರರಿದ್ರೆ ಎರಡು ಮಾಡಿದ್ರೆ ನಮ್ಗೆ ಮೊಗ್ಗು ಕೊಯ್ಯೋದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 60% ಸೊಪ್ಪನೇ ಬಂದ್ಬಿಡ್ತು. ಮಾಡಿದ್ರೆ ಒಳ್ಳೇದೆ ಕೆಲಸಗಾರರಿದ್ರೆ, ಇದಕ್ಕೆ ಮೇನ್ ಇರೋದೇ ಕೆಲಸಗಾರರು. ಈಗ ಮಕ್ಕಳು ಇರ್ತಾರೆ, ಶಾಲೆ ಕಾಲೇಜು ಬಿಟ್ಟಂತ ಸಂದರ್ಭ ಇವೆಲ್ಲ ಇರ್ತಾವ, ಮಕ್ಕಳನ್ನ ಕರ್ಕೊಂಡು ಹೋಗಿ ಮೊಗ್ಗು ಬಿಡಿಸೋರು ಬೇರೆ, ಎಲೆ ಬಿಡಿಸೋರು ಬೇರೆ, ಹೆಂಗು ಮಾಡ್ಬೋದು? ಮಾಡ್ಬೋದು, ಅದೇ ರೀತಿ ಮಾಡ್ತೀವಿ ನಾವು. ಮಕ್ಕಳಿಗೆಲ್ಲ ಮೊಗ್ಗು ತರಿಯಕ್ ಬಿಡ್ತೇವೆ, ದೊಡ್ಡವ್ರನ್ನ ಸೊಪ್ಪು ತರಿಯಕ್ ಬಿಡ್ತೇವೆ, ಅದೇ ರೀತಿ ಮಾಡ್ತೇವೆ. ಕೆಲಸಗಾರ ಸ್ವಲ್ಪ ಕಡಿಮೆ ಆಗಿದ್ದಕ್ಕಾಗಿ ನಾವು ಸೊಪ್ಪು ಮಾಡೋದನ್ನ ಬಿಟ್ಟಿವಿ. ನಮ್ಗೇನಾಯ್ತು ಅಂದ್ರೆ, ನಮಗೆ ಈಗ ಅಲ್ಲೇ ಅಡಿಕೆ ಹಾಕಿರೋದೊಂದು 2 ವರ್ಷದಿಂದ, ಅದಕ್ಕೊಂದು ಮುಚ್ಚುಗಲು ಆತಲ್ಲ, ಕಳಿಗೂ ಸ್ವಲ್ಪ ಕಂಟ್ರೋಲ್ ಆತ ಅಡಿಕೆಗೆ. ಹಂಗಾದ್ರೆ ಕೆಲಸಗಾರ ಇದ್ರೆ ನಮ್ಗೆ ಅದು ಮಾಡಿದ್ರೆ ಒಳ್ಳೇದೇ, ಎಲ್ಲಾ ರೀತಿಯಿಂದನೂ ಅದು ಉಪಯೋಗ ಐತಿ. ಯಾಕಂದ್ರೆ ಮುಚ್ಚಲಿಕ್ಕೆ ಬೇರೆ ಯಾವುದೋ ಎಲೆ ತಂದು ಹಾಕ್ಬೋದು, ಇದು ತಿನ್ನುವಂತ ಪದಾರ್ಥ ಒಂದು, ಮತ್ತೆ ಅದಕ್ಕೊಂದು ಔಷಧಿ ಗುಣ ಇರುತ್ತೆ ಅಂತದೆಲ್ಲಾನು ಅಲ್ಲಿ ಮುಚ್ಚಕ ಮಾಡೋದ್ರಿಂದ. ಹೌದಲ್ಲ, ಅದು ಹೌದು. ಆದ್ರೆ ನಮ್ದು ಒಂದು ಈ ಅನಾನುಕೂಲತೆಯಿಂದ ನಾವು ಆ ರೀತಿ ಮಾಡಿದೀವಿ ಅಲ್ಲ, ಅದು ಮಾಡಿದ್ರೆ ಬಹಳ ಒಳ್ಳೇದೇ. ಈ ಕೆಲಸಗಾರರ ಸಮಸ್ಯೆ ಇರೋದ್ರಿಂದ ನಾವು ಆ ರೀತಿ ಮಾಡಿದೀವಿ ಅದನ್ನ. ಅದೇ ಒಂದು ಕ್ವಿಂಟಲ್ಗೆ ನಿಮಗೆ 2,500 ಹಂಗ್ ಬೀಳುತ್ತೆ ಅಲ್ಲ, 25 ಅಂತ ಹಿಡ್ಕೊಂಡು 2,500 ಅಂದ್ರೆ 10 ಕ್ವಿಂಟಲ್ ಆಗ್ತಂದ್ರೆ 25,000 ರೂಪಾಯಿ ಆಯ್ತು. ಅಷ್ಟು ಖರ್ಚು ಬರ್ತಾ ಅಲ್ಲಿ ಜಾಸ್ತಿ ಬರುತ್ತೆ. ಎಲೆ ಬಿಡಿಸಕಂದ್ರೆ ಎಲೆ ಮೊಗ್ಗು ಸೇರಿ ನಮಗೆ ಒಂದು ಗಿಡಕ್ಕೆ ಒಂದು 500 ರೂಪಾಯಿ ಖರ್ಚು ಬರುತ್ತೆ. ಎಲೆ ಮೊಗ್ಗು ಸೇರಿದ್ರೆ ಎಲ್ಲಾ ಗಿಡದಲ್ಲೂ ಆ ರೀತಿ ಎವರೇಜ್ ಬರೋದಲ್ಲ, 2-3 ಕೆಜಿ ಸೊಪ್ಪು ತೆಗಿಬಹುದು ಒಣ ಸೊಪ್ಪನ್ನ. ಅಂದ್ರೆ ಪೂರ್ತಿ ಗಿಡ ಎಲೆ ತೆಗೆದ್ರೆ ಮೊಗ್ಗು ಅದೇ 1/2 ಕೆಜಿಯಿಂದ 3 ಕೆಜಿ ಅಂದ್ನಲ್ಲ, ನಮ್ಗೆ ಎವರೇಜ್ ಬರ್ತಿರೋದು 1 ಕೆಜಿ, 200 ಗಿಡದಿಂದ 2 ಕ್ವಿಂಟಲ್. ಅಂದ್ರೆ ಈ ವರ್ಷ 2.5 ಕ್ವಿಂಟಲ್ ಅಂದ್ರೆ 2.5 ಕೆಜಿ ಬರ್ಬೋದು. ಅದ್ರಲ್ಲಿ ಮತ್ ನಮ್ದೀಗ ಎಲ್ಲಾ ಗಿಡನು ಸರಿಯಾಗಿ ಬೆಳೆ ಬರ್ತಾ ಇಲ್ಲ, ಸ್ವಲ್ಪ ಸಣ್ಣ ಗಿಡ ಇದಾವು, ಕೆಲವು ಈ ಮಗ್ ಬರದೇ ಇದ್ದಂತ ಜಾತಿ ಗಿಡನೂ ಐತಿ. ಹಂಗಾದ್ರೆ ನಮಗೆ ಇದರಿಂದ ಒಂದು 3-4 ಲಕ್ಷ ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಬಂತು ಅಂದ್ರೆ ಅರ್ಧಕ್ಕರ್ಧ ಖರ್ಚಾಗುತ್ತೆ. ಅರ್ಧ ಖರ್ಚಾಗುತ್ತೆ, ಇರ್ಲಿ 4 ಜನ ನಮ್ಮ ಜೊತೆಗೆ ಬೆಳೆದಾರ ಅನ್ನೋದ್ರೆ ಅದು ಕೂಡ ಖುಷಿನೇ ಅಲ್ಲ. ಹೌದು ಅಲ್ಲ, ಇದು ಬೆಳಿಬಹುದು, ಖರ್ಚು ಇಲ್ಲದೆ ಬೆಳೆ ಅಂತಾನೆ ನಾ ಹೇಳ್ಬೋದು. ಯಾಕಂದ್ರೆ ಬೆಳೆಸಕ್ ಏನು ಖರ್ಚಿಲ್ಲ ಇದಕ್ಕೆ, ನಾವೊಂದು ಬೆಳೆಸಕ್ ಖರ್ಚೇ ಮಾಡಿಲ್ಲ, ನಾವು ಅನಾನಸಿನ ಜೊತೆಗೆ ಬೆಳೆದ್ಬಿಟ್ಟು. ಅದೇ ಬೇರೆ ನೀರು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅದು ಅನಾನಸ್ ಬಿಟ್ಟ ನಂತರ ವರ್ಷಕ್ಕೊಂದ್ಸರಿ ಸ್ವಲ್ಪ ಯಾವ್ದಾದ್ರೂ ರಾಸಾಯನಿಕ ಹಾಕಿ, ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಬಳಸಿಲ್ಲ ನಾವು, ಯಾವುದು ತೆನೆಗಿನಿಗೆ ಯಾವುದೇ ಸಿಂಪಡಣೆ ಮಾಡಿಲ್ಲ. ಇದು ಎಷ್ಟು ಎಕರೆದಲ್ಲಿ ಕುಂತಿದೆ? ಎರಡು ನೂರು ಗಿಡ. ಒಂದೂವರೆ ಎಕರೆ. ಒಂದೂವರೆ ಎಕರೆಯಲ್ಲಿ 700 ಗಿಡ ಕುಂತಿದೆ. ಈಗ ಮಧ್ಯೆ ಅಡಿಕೆ ಹಾಕ್ತಾ ಇದ್ರಿ? ಹಾಕಿದೇವಿ ಈಗ ಒಂದು ಈ ಜುಲೈ ಜೂನ್ ಬಂದ್ರೆ 2 ವರ್ಷ ಆಗ್ತದೆ ಅಡಿಕೆಗೂ. ಅಡಿಕೆ ಬೆಳೆದಂಗೆಲ್ಲ ಇದ್ರ ಇಳುವರಿ ಮತ್ತೆ ಕಡಿಮೆ ಹಾಕೊಂತ ಹೋಗ್ಬೋದ ಅಂತ ಆಗ್ಬೋದು ಅನಿಸ್ತದೆ ನನಗೆ. ಸೊಪ್ಪು ಬಹಳ ಚೆನ್ನಾಗಿ ಬರ್ತದೆ. ಈ ಮೊಗ್ಗಿನ ಪ್ರಮಾಣ ಕಡಿಮೆ ಆದ್ರೂ ಸೊಪ್ಪು ನೆರಳಿದ್ದಲ್ಲಿ ಉದ್ದ ಆಗಲ ಆಗಿ ಬರ್ತದೆ. ಅವಾಗ ನಮ್ಗೆ ಸೊಪ್ಪಿಗೆ ಮಾರ್ಕೆಟ್ ಬರ್ಬೋದು. ಅದು ಉದ್ದ ಆಗಲ ಆದ್ರೆ 60 ರೂಪಾಯಿ ಕೆಜಿ ವರೆಗೂ ತಗೊಂತಾರೆ. ನಮ್ಮ ಕಾಡಲ್ಲಿ ನಿಷ್ಣೆ ಅಂತ ಬರ್ತದೆ, ದಾಲ್ಚಿನ್ನಿ ಇದೆ, ಅದು ಕಾಡಲ್ಲಿ ಇರೋದಕ್ಕೆ ಮೊಗ್ಗು ಜಾಸ್ತಿ ಬರೋದಿಲ್ಲ. ಇದನ್ನ ಈಗೆಲ್ಲ ಸೀಡ್ಸ್ ಎಲ್ಲ ಮಾಡಿದ್ರಲ್ಲ, ಹಂಗಾಗಿ ಇದು ದಾಲ್ಚಿನ್ನಿ ಅಂತ ಇದಾಯ್ತು. ಈಗ ಆ ಗಿಡ ಇಷ್ಟೇ ಎತ್ತರ ಇರಬೇಕು, ಅದಕ್ಕಿಂತ ಜಾಸ್ತಿ ಎತ್ತರ ಆಗ್ಲಿಕ್ಕೆ ಬಿಡಬಾರ್ದು, ಹಂಗೇನ್ರಿ ಇರ್ತಾ? ಹೌದು, ಅಂದ್ರೆ ಕೆಲ್ಸಕ್ಕೆ ತೊಂದರೆ ಆಗ್ತದೆ. ಜಾಸ್ತಿ ಮೇಲೆ ಹೋದ್ರೆ ನಮಗೀಗ ಎಣ್ಣೆ ಹಾಕೊಂಡು ಕೊಯ್ಬೇಕು. ಅವಾಗ ಕೆಲಸಗಾರರು ಬಹಳ ಉದ್ದ ಎಣ್ಣೆ ಹಾಕೊಂಡ್ರೆ ಅವರು ಕೊಯ್ಯೋಕೆ ಸಮಸ್ಯೆ ಆಗ್ತದೆ. ಅದಕ್ಕೆ ಏನ್ ಮಾಡ್ತೇವಪ್ಪ ಅಂದ್ರೆ ನಾವೊಂದು ಹೆಚ್ಚು ಅಂದ್ರೆ 12 ರಿಂದ 15 ಅಡಿ ಅದಕ್ಕೆ ಮೇಲೆ ಹೋಗಿ ಬಿಟ್ಟಿಲ್ಲ ಅವನು. ಅಂದ್ರೆ ನಮ್ಗೆ ಹಿಂಗ ಆಗಲಾದ್ರೆ ಒಳ್ಳೇದು. ಕೆಳಗಡೆ ಪೂರ್ತಿ ನಿಂತ್ಕೊಂಡು ಕೊಯ್ದು ಬಿಡ್ತಾರೆ ಕೆಳಗಡೆ ಮುಗ್ಗನ್ನು, ಅದು ಮುರಿಯೋದೇ ಇಲ್ಲ. ನಾವು ಕೈ ಸಿಗಲ್ಲಿವರಿಗೆ ನಿಂತ್ಕೊಂಡು ಕೊಯ್ದು ಬಿಡ್ತಾರೆ, ಮೇಲಿನ ಮಾತ್ರ ಮುಟ್ಕೊಡ್ತೀವಿ. ಮೇಲೆ ನೆತ್ತಿಯನ್ನು ಕಟ್ ಮಾಡಿಬಿಡೋದು ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ ಅಂದ್ರೆ ನೆಟ್ಟು ವರ್ಷದಿಂದಾನೇ ಶುರು ಮಾಡಿದೀವಿ ನಾವು. ಅದನ್ನ ಕುಡಿ ಚೂಟೋದು ಅಂತಾರಲ್ಲ, ಮಾರನೇ ವರ್ಷದಿಂದಾನೇ ಕುಡಿ ಚೂಟ್ತಾ ಇದ್ದಾವೆ, ಮೇಲೆ ಹೋಗ್ಬಾರ್ದು ಅದು ಅಡ್ಡ ಹೆಣೆ ಬರಲಿ ಅಂತ. ಹಾಗಾಗಿ ಅಡ್ಡ ಬಂದಷ್ಟು ನಮಗೆ ಇಳುವರಿನೂ ಜಾಸ್ತಿ. ಈಗ ಮಾವಿನಲ್ಲಿ ಹಂಗೆ ಕಚೆ ಗಿಡ ಹಂಗೆ ಇರ್ತದೆ ನೋಡ್ರಿ, ಅಡ್ಡಾಗಿ ಹೋಗತಿ. ಈಗ ನಮ್ಮ ಲೋಕಲ್ ತಳಿಗಳೆಲ್ಲ ಮೇಲೆ ಹೋಗ್ತಾವೆ. ಅದೇ ರೀತಿ ಇದನ್ನ ಮೇಲೆ ಹೋಗಿ ಕೊಡದೇ ಇದ್ರೆ ಒಳ್ಳೇದು. ನೀವೇನೋ ಅಡಿಕೆ ಹಾಕಿದ್ರಿ, ಬೇರೆ ರೈತರು ಏನಾದರೂ ಬೇರೆ ಒಳ ಬೆಳೆಗಳನ್ನು ಹಾಕ್ಬೋದ? ಅಂತರ ಬೆಳೆ ಹಾಕ್ಬೋದು. ಈಗ ನಮ್ಮಲ್ಲಿ ನಮ್ಗೆ ಬೇರೆ ಯಾವ ಬೆಳೆ ಮಾಡೋದು ಕಷ್ಟ ಇಲ್ಲ. ಮಲೆನಾಡಿನಾಗೆ ಮಳೆ ಜಾಸ್ತಿ ಆಗ್ತತಿ. ಈ ಜೋಳ ಗಿಡ ಹಾಕಿದ್ರೆ ನಮ್ಮಲ್ಲೆಲ್ಲ ಇಳುವರಿ ಬರೋದಿಲ್ಲ, ಮಾಡೋಕ್ಕೂ ಆಗಲ್ಲ ನಮ್ಮಲ್ಲಿ, ಮಳೆ ಜಾಸ್ತಿ ಆಗ್ಬಿಟ್ಟು. ಅದೇ ನೀವೀಗ ಬಯಲ್ಸಿ ಮೇಲೆಲ್ಲ ಮಾಡ್ಬೋದು, ಜೋಳ ಯಾವಾದರೂ ವಿದಳ ಧಾನ್ಯ ಯಾವ್ದಾರು ಹಾಕ್ಬೋದು, ಮಾಡ್ಬೋದು. ಯಾಕಂದ್ರೆ ಅಂತರ ಜಾಸ್ತಿ ಇರ್ತದಲ್ಲ, ಮಾಡ್ಬೋದು. ದ್ವಿದಳ ಅದರಿಂದ 4 ಕಾಳು ಬರಲಿ ಅಥವಾ ಇಲ್ಲಾಂದ್ರೆ ಅದು ನಮ್ಮ ದನಕರಿಗೆ ಹೊಟ್ಟಾಗ ಆಗ್ತದೆ. ದ್ವಿದಳ ಧಾನ್ಯದಿಂದ ನಿಮಗೂ ಗೊತ್ತಿರೋಂಥ ವಿಷಯನೇ ಭೂಮಿ ತಾಕತ್ತು ಬರ್ತದೆ ಅಂತಾರೆ. ಅದು ಎಲೆ ಉದುರಿ ಒಳ್ಳೇದು ಅಂತಾನೆ ಹೇಳ್ತಾರೆ ಹಿಂದಿನವ್ರೆಲ್ಲ ಹೇಳೋದು. ಅದೇ ಯಾವಾಗಲೂ ದ್ವಿದಳ ಧಾನ್ಯ ನಮ್ಮ ಹೊಲದಲ್ಲಿ ಇರಬೇಕು, ಇದ್ರೂ ಒಳ್ಳೇದೇ. ಬೇರೆ ಉಪಕಸುವು ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಎಷ್ಟೋ ರೈತರು ಆ ರೀತಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೆದು ಕುರಿ ಆಡು ಸಾಕುದು ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೂ ಆಹಾರನೂ ಆಯ್ತು, ಮತ್ತೆ ಈ ಆಡು ಕುರಿ ಮಾರಾಟ ಮಾಡಿ ಲಾಭ ಪಡೆಯೋರು ಇದ್ದಾರೆ. ಹೌದು, ಈ ಉಪ ಬೆಳೆ ಮಾಡೋದ್ರಿಂದ ಲಾಭನೇ ಅಲ್ಲ ರೈತರಿಗೆ. ಮತ್ತೆ ಹೂವು ತರಕಾರಿ ಅಂತ ಏನಾರ ಮಾಡ್ಬೋದು? ಮಾಡ್ಬೋದು, ಸಾಧ್ಯತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ನೀವು ನೀರಾವರಿ ಇದ್ದು ಬಿಟ್ರೆ ಮಾಡ್ಬೋದು. ಆದ್ರೆ ಅದು ಜಾಸ್ತಿ ಬೇರು ಕಡಿಬಾರ್ದು ಅನಿಸ್ತದ ನನಗೆ, ಉಳುಮೆ ಜಾಸ್ತಿ ಮಾಡ್ಬಾರ್ದು ಅಂತ. ಎಲ್ಲಾ ಕಡೆ ಬೇರಿರೋದ್ರಿಂದ ತೊಂದರೆ ಆಗ್ಬೋದು ಅಂತ ನಂದು ಅನುಭವ ಇಲ್ಲ ಅದ್ರ ಬಗ್ಗೆ. ಈಗ ನಾವೇನಪ್ಪ ಅಡಿಕೆ ಅಂದ್ರೆ ಒಂದೂವರೆ ಅಡಿ ಗುದ್ದ ನೋಡಿ ನೆಟ್ಬಿಟ್ಟವೆ. ಹಾ, ಅದೇ ಈಗ ಬೇರೆ ಯಾವ್ದಾರ ಮಾಡಿದ್ರೆ ಉಳುಮೆ ಮಾಡ್ಬೋದಲ್ಲ? ಉಳುಮೆ ಮಾಡೋದು ಬೇಡ, ಅಲ್ಲಿ ಹೆಂಗು ನೆರಳು ಇರುತ್ತೆ. ಅಲ್ಲ, ಹಂಗೆ ಹೂವಿನ ಗಿಡ ತರಕಾರಿಗಳನ್ನೆಲ್ಲ ಬೆಳಿಬಹುದು. ನಾವು ಹೋದ ವರ್ಷ ಟ್ರ್ಯಾಕ್ಟರ್ ಹೊಡಿಸಿದ್ವಿ ಅಡಿಕೆ ಹಾಕುವ ಟೈಮಿಗೆ, ರೋಟ್ರಿ ಅಂತ ಇರುತ್ತಲ್ಲ ಅದನ್ನ ಹೊಡಿಸಿ ಮಾಡಿಸಿದ್ವಿ. ಅವಾಗೇನು ಬೇರಿಗೇನು ತೊಂದರೆ ಆಗಲಿಲ್ಲ? ಏನು ತೊಂದರೆ ಆಗಲ್ಲ, ಹಿಂದ್ಗುಟ್ಲೆ ಅಡಿಕೆ ಹಾಕಿಬಿಟ್ಟಿವಿ, ನೀರು ಸರಿಯಾಗಿ ಕೊಟ್ಬಿಟ್ವಲ್ಲ, ಏನು ಸಮಸ್ಯೆ ಆಗಲ್ಲ. ಬೇರೆಯವ್ರದ್ದು ಸಮಸ್ಯೆ ಆಗ್ತತ್ತೋ ಅನಿಸಿತ್ತು ನಮಗೆ, ಏನೂ ಆಗಿಲ್ಲ. ಕುಂಟಿಗೇನು ಸಿಕ್ಕುವ ಬೇರು? ಹಾಂ, ಸಿಕ್ಕು. ಹರಿದು? ಹಾಂ, ಹರಿದು. ಈ ಸುಮಾರು ಇಷ್ಟಿಷ್ಟು ದಪ್ಪ ಎಲ್ಲ ಬೇರೆ ಇರ್ತಾವೆ, ಹೆಬ್ಬೆರಳುಗಟ್ಟು. ಹಾಂ, ಇರ್ತಾವೆ ಹೆಬ್ಬೆರಳುಗಟ್ಟು. ಅವು ಮತ್ತೆ ಹರಿಬಾರ್ದು ಅಂತೇಳಿ ಮುರಿಬಾರ್ದು ಅಂತೇಳಿ ಅಂದಾಗ ಯಾಕೆ ಅಷ್ಟೊಂದು ರಿಸ್ಕ್ ತೊಳಕ್ ಹೋಗಿದ್ರು? ರಿಸ್ಕ್ ತಗೊಳಕಂದ್ರೆ ನಮಗೆ ಸಾಗುವಳಿ ಮಾಡ್ಬೇಕಾಗಿತ್ತಲ್ಲ, ಅಲ್ಲಿ ಅದು ಇದು ಕಳೆಗಳ ಎದ್ದು ಬಿಟ್ಟಿತ್ತು. ಒಂದ್ಸರಿ ಕಲ್ಟಿವೇಶನ್ ಆಗ್ಬಿಟ್ರೆ ನೆಲನೂ ಒಳ್ಳೆ ಭೂಮಿ ಕಾಯ್ತೈತಿ, ಮತ್ತೆ ಅಡಿಕೆಗೆ ಅನುಕೂಲ ಆಗ್ತೈತಿ ಅನ್ನೋ ಲೆಕ್ಕಕ್ಕೆ ಮಾಡಿದ್ವಿ. ಅದೇನು ಸಮಸ್ಯೆ ಆಗಿಲ್ಲ. ಅಂದ್ರೆ ಮೇ ತಿಂಗಳ ಮಾಡಿಸಿದ್ವಿ, ಮಳೆಗಾಲ ಶುರು ಆಗ್ಬಿಡ್ತಲ್ಲ, ಬೇರೆ ಹೊರದ್ರೆ ಏನು ಸಮಸ್ಯೆ ಆಗಿಲ್ಲ. ಹಾಗಾಗಿ ಒಟ್ಟಾರೆ ದಾಲ್ಚಿನ್ನಿ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ? ದಾಲ್ಚಿನ್ನಿ ಬೆಳೆಯನ್ನ ಮಾಡ್ಬೋದು, ಇದು ಒಣ ಬೇಸಾಯ, ಮತ್ತೇನು ಹೆಚ್ಚು ಖರ್ಚಿಲ್ಲದೆ ಇದ್ದಂಥದ್ದು. ಆದ್ರೆ ಕೆಲಸಗಾರರು ಮಾತ್ರ ಜಾಸ್ತಿ ಬೇಕು, ಮಾಡ್ಬೋದು. ಎಲ್ಲಿ ಕೆಲಸಗಾರರು ಇದಾರೋ ಅಲ್ಲಿ ಅಲ್ಲಿ ಮಾಡ್ಬೋದು. ಕೆಲಸಗಾರರ ಸಮಸ್ಯೆ ಇಲ್ಲ ಅಂದಾಗ ಮಾಡ್ಬೋದು. ಇನ್ನು ಮಾರಾಟಕ್ಕೆ ಏನು ತೊಂದರೆ ಇಲ್ಲ? ಮಾರಾಟಕ್ಕೆ ಏನು ತೊಂದರೆ ಇಲ್ಲ. ಈಗ ಲೋಕಲ್ ಆಗಿ ಮನೆಗೆ ಬಂದು ತಗೊಂಡು ಹೋಗ್ತಾರೆ, ಇಲ್ಲ ಸಂಘ ಸಂಸ್ಥೆಗಳಿದಾವೆ ಕದಂಬದಲ್ಲಿ ತಗೊಂತಾರೆ. ವಿದೇಶಕ್ಕೂ ಹೋಗುತ್ತಿದ್ರು? ಹಾ, ವಿದೇಶಕ್ಕೆ ಹೋಗು. ಅತ್ಯಂತ ಬೇಡಿಕೆ ಇರುವಂತಹ ಬೆಳೆ ಸಾಂಬಾರ್ ಬೆಳೆಯಲ್ಲಿ ಜಾಸ್ತಿ ಬೇಡಿಕೆ ಇರೋದೇ ಇದು ಅನಿಸ್ತದೆ ನನಗೆ. ಸ್ವಲ್ಪ ಅರೇಬಿಯನ್ ಕಂಟ್ರಿಗಳಿಗೆಲ್ಲ ಜಾಸ್ತಿ ಹೋಗ್ತದೆ ಇದು ಮಸಾಲೆಗೆಲ್ಲ. ಇವನ್ನ ನಾವು ಉಪ್ಪಿಟ್ಟು ಶಿರಾ ಅಂತಲ್ಲಿ ಕೂಡ ಹಾಕ್ತಾರೆ. ಹಾ, ಎಲ್ಲದಕ್ಕೂ ಹಾಕಿದ್ದು ಬಹಳ ಒಳ್ಳೇದೇ ಇದು. ಕೆಲವೊಂದು ಔಷಧಿ ಗುಣಗಳು ಐತಿ ಅಂತಾರೆ ಇದರಲ್ಲಿ. ಹೌದು, ನಾವೊಂದು ಪುಸ್ತಕದಲ್ಲಿ ಓದಿದ್ವಿ, ತಿಂತವ್ ನಾವು ಅದನ್ನ. ಅದು ಸ್ವಲ್ಪ ಹೀಟ್, ಅದು ಜೇನುತುಪ್ಪ, ಅದು ಎರಡು ಹೀಟ್ ಆಗೋದ್ರಿಂದ ಒಳ್ಳೆ ಔಷಧಿ ಗುಣ ಇರೋದಂತ ಹೌದು. ಯಾವಾಗಾರೂ ಸ್ವಲ್ಪ ತಗೋಬೇಕು, ತಗೋಬೇಕು. ಅದನ್ನ ತಗೊಳದ ಒಳ್ಳೇದು. ನಮ್ಮ ಭಾವರೇ ಹೇಳಿದ್ದವ್ರು, ಲೇಖನ ನೋಡಿ ಇದನ್ನ ತಗೋಬಹುದು. ಅದನ್ನ ಜೇನುತುಪ್ಪದ ಜೊತೆಗೆ ನೆನೆಯಿಟ್ಟು, ಹಾ, ಅಥವಾ ಆಗಲ ಎದ್ದೆ, ಹಾ, ನೆನೆಯಿಟ್ಟು ತಿನ್ಬೇಕು. ಇಲ್ಲ ಇಲ್ಲ, ನೀವು ಅದನ್ನ ಪೌಡರ್ ಮಾಡ್ಕೊಂಡು ಜೇನುತುಪ್ಪದ ಕಲಸ್ಕೊಂಡು ತಿನ್ಬಹುದು. ಒಂದ್ ಎರಡು ಮೊಗ್ಗನ್ನು ಹಾಕೊಂಡು ಜಗ್ದು ಆನಂತರ ಒಂದ್ ಚಮಚ ಜೇನುತುಪ್ಪನ ತಿನ್ಬಹುದು. ಅಂದ್ರೆ ಎಲ್ಲಾ ಆಹಾರದಲ್ಲಿ ನಾವು ತರಕಾರಿ, ಹಣ್ಣು, ಹಂಪಲ ಎಲ್ಲದರಲ್ಲಿ ಔಷಧಿ ಗುಣ ಇದೆ. ಇದರಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯ ವಿಶಿಷ್ಟವಾದಂತಹ ಔಷಧಿ ಗುಣ ಇದೆ ಅಲ್ವಾ. ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡ್ರಿ ದಿನೇಶ್, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೋಲ್ಸಿರ್ಸಿ ಸಿದ್ದಾಪುರದ ದಿನೇಶ್ ಗುರುವಯ್ಯ ಗೌಡರ್ ಅವರೊಂದಿಗೆ ದಾಲ್ಚಿನ್ನಿ ಬೆಳೆ ಬೇಸಾಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿರಾಮ್ ಅಡಗಿ. ಈಗ ಕೇಳಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಎಣ್ಣೆಕಾಳು ಮಿಷನ್ ಕುರಿತು ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾ ಶಿವಶಂಕರ್ ಮೂರ್ತಿ ಅವರಿಂದ. ದೇಶದಲ್ಲಿ ಎಣ್ಣೆಕಾಳು ಬೆಳೆ ಮತ್ತು ಬೇಳೆಕಾಳುಗಳ ಬೆಳೆಗಳ ಉತ್ಪಾದನೆ ಬಹಳ ಕಡಿಮೆ ಇದೆ. ಇದಕ್ಕೆ ಕಾರಣ ರೈತರಲ್ಲಿ ಈ ಬೆಳೆಗಳನ್ನು ಬೆಳೆಯುವುದರಿಂದ ಹೆಚ್ಚಿನ ಇಳುವರಿಯ ಜೊತೆಗೆ ಹೆಚ್ಚಿನ ಆದಾಯ ಬರುವುದಿಲ್ಲ ಅಂತೇಳಿ. ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಬೆಳೆಗಳನ್ನು ಫಲವತ್ತತೆ ಇಲ್ಲದ ಭೂಮಿಯಲ್ಲಿ ಹಾಗೂ ಮಳೆಯಾಶ್ರಿತದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ಇಳುವರಿ ಕುಂಠಿತ ಆಗಿರ್ತದೆ. ಜೊತೆಗೆ ಈ ಎಲ್ಲ ಬೆಳೆಗಳು ಕೂಡ ಹಣ ಮಾಡುವ ಬೆಳೆಗಳ ಒಂದು ಪೈಪೋಟಿಯಲ್ಲಿ ಮುಳುಗಿ ಈ ಬೆಳೆಗಳು ಸಂಪೂರ್ಣವಾಗಿ ಕ್ಯಾಶ್ ಕ್ರಾಪ್ಸ್ ಇಂದ ರಿಪ್ಲೇಸ್ ಆಗಿರ್ತದೆ. ಸೊ ಹಂಗಾಗಿ ನಮ್ಮಲ್ಲಿ ಈ ಎಣ್ಣೆಕಾಳು ಬೆಳೆ ಮತ್ತು ಬೇಳೆಕಾಳು ಬೆಳೆಗಳ ಉತ್ಪಾದನೆ ಕುಂಠಿತವಾಗಿದೆ. ಸೊ ಹಂಗಾಗಿ ಭಾರತ ಸರ್ಕಾರ ಈ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ಬೆಳೆ ಪದ್ಧತಿಯಲ್ಲಿ ಅಳವಡಿಕೆ, ಸರದಿ ಬೆಳೆ ಪದ್ಧತಿಗೆ, ಜೊತೆಗೆ ಅಂತರ ಬೆಳೆ ಪದ್ಧತಿಗಳನ್ನು ಬಳಸಿಕೊಂಡು ಮತ್ತು ಈ ಬೆಳೆಗಳನ್ನು ಹೆಚ್ಚಿನ ಪ್ರದೇಶದಲ್ಲಿ ನೀರಾವರಿಯ ಅಡಿಯಲ್ಲಿ ಹಾಗೂ ಫಲವತ್ತತೆಯ ಭೂಮಿಯಲ್ಲೂ ಕೂಡ ಬೆಳೆದು ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕಾಗಿ ಕರೆಯನ್ನು ನೀಡಿರುತ್ತಾರೆ. ಹೀಗಾಗಿ ಈ ಎರಡು ಕಾರ್ಯಕ್ರಮಗಳು ಅಂದರೆ NMOOP ಇದು ಎಣ್ಣೆಕಾಳು ಬೆಳೆಗಳಿಗೆ ಸಂಬಂಧಿಸಿದ್ದು, ಜೊತೆಗೆ NFSM ಇದು ಬೇಳೆಕಾಳುಗಳಿಗೆ ಸಂಬಂಧಿಸಿದ್ದು. ಈ ಎರಡು ಫ್ಲಾಗ್ಶಿಪ್ ಪ್ರೋಗ್ರಾಂ, ರಾಷ್ಟ್ರೀಯ ಪ್ರಮುಖ ಕಾರ್ಯಕ್ರಮಗಳನ್ನು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುತ್ತಾರೆ. ಇದುವರೆಗೆ ಸಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾ ಶಿವಶಂಕರ್ ಮೂರ್ತಿ ಅವರಿಂದ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಎಣ್ಣೆಕಾಳು ಮಿಷನ್ ಕುರಿತು ಮಾಹಿತಿ ಕೇಳಿದಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के दिन खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20:30. ಕೇಳುಗರೆ, ಈಗ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಶಿವಪುರದ ಶ್ರೀಮತಿ ಶೇಖವ ಚನ್ನಪ್ಪ ಬಡಿಗೇರ ಮತ್ತು ಬಳಗದವರಿಂದ ಭತ್ತ ಕುಟ್ಟುವ ಹಾಡುಗಳು. ಸುಕಲ ಪೂಜೆ ಕನಾರನ ಕರಿಲೆ ವಾಸ ಸಾಲ ಮಾಳಿಗೆ ಮನಿಯವರ ಸಾಲ ಮಾಳಿಗೆ ಮನಿಯವರ ಅಲೆ ಮಾದೆ